6087 ಭದ್ರಾವತಿ ಸ್ಥಿರ ದೂರವಾಣಿ ಸಂಖ್ಯೆ 08282295029 ಮೊಬೈಲ್ ಸಂಖ್ಯೆ 9108252536 ಶಿಕಾರಿಪುರ ಸ್ಥಿರ ದೂರವಾಣಿ ಸಂಖ್ಯೆ 08187225544 ಮೊಬೈಲ್ ಸಂಖ್ಯೆ 8306629 72 ಸೊರಬದ ಸ್ಥಿರ ದೂರವಾಣಿ ಸಂಖ್ಯೆ 08184295112 ಮೊಬೈಲ್ ಸಂಖ್ಯೆ 9900461117 ಸಾಗರದ ಸ್ಥಿರ ದೂರವಾಣಿ ಸಂಖ್ಯೆ 08183295124 ಮೊಬೈಲ್ ಸಂಖ್ಯೆ 9449171700 ತೀರ್ಥಹಳ್ಳಿಯ ಸ್ಥಿರ ದೂರವಾಣಿ ಸಂಖ್ಯೆ 08181228151 ಮೊಬೈಲ್ ಸಂಖ್ಯೆ 9108280642 ಹೊಸನಗರದ ಸ್ಥಿರ ದೂರವಾಣಿ ಸಂಖ್ಯೆ 08185295364 ಮೊಬೈಲ್ ಸಂಖ್ಯೆ 9591695327ಕ್ಕೆ ಅಧಿಕಾರಿಗಳನ್ನ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ. ತೋಟಗಾರಿಕಾ ಇಲಾಖೆಯ ಪ್ರಕಟಣೆಯನ್ನು ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036071902. ಕುಟುಂಬ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಎಲ್ಲ ಜೊತೆಯಾಗಿ ಬಾಳೋಣ ಎಲ್ಲ ಚಂದಾಗಿ ಬದುಕೋಣ ಎಲ್ಲ ಚಂದಾಗಿ ಬದುಕೋಣ ಮನೆ ಶಾಲೆ ತೋಟ